ಕೇವತ್ತು, ಸಚಿವ ಈಶ್ವರ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆಗಳ ಕುರಿತು ಒಕ್ಕೂಟದ ಅಧ್ಯಕ್ಷರಾದ ಸುಚರಿತ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಬಳಿಕ ಗಿಡಗಳಿಗೆ ನೀರಿನ ನಿರ್ವಹಣೆ ಕುರಿತು ಕಲ್ಪಾ ಭಟ್ ಅವರಿಂದ ಮಾಹಿತಿ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆ ಇವನ್ನೆಲ್ಲ ಕೇಳಲಿದ್ದೀರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇದೀಗ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆಗಳ ಕುರಿತು ಒಕ್ಕೂಟದ ಅಧ್ಯಕ್ಷರಾದ ಸುಚರಿತ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಸುಚರಿತ ಶೆಟ್ಟಿ ಅವರು. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲು ಉತ್ಪಾದಕರ ಒಕ್ಕೂಟ ಮಾಡ್ತಾ ಇರುವಂತಹ ಕಾರ್ಯಚಟುವಟಿಕೆಗಳು ಮತ್ತು ಅದರ ಈಗಿನ ಪರಿಸ್ಥಿತಿ, ಕಾರ್ಯಸ್ಥಿತಿಯ ಬಗ್ಗೆ ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಈ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ, ಇದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಎಷ್ಟೆಷ್ಟು ಕೇಂದ್ರಗಳಿದ್ದಾವೆ, ಹೇಗೆ ವ್ಯವಸ್ಥೆ ಇದೆ? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಲು ಒಕ್ಕೂಟದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 737 ಹೈನುಗಾರಿಕಾ ಪ್ರಾಥಮಿಕ ಸಂಸ್ಥೆಗಳಿದೆ. ಅದರಲ್ಲಿ 205 ಮಹಿಳಾ ಸಂಸ್ಥೆಗಳಿವೆ. ದಿನವೈ 4.5 ಲಕ್ಷ ಲೀಟರ್ ಹಾಲು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಉತ್ಪಾದನೆ ಆಗ್ತಾ ಇದೆ. ಅಷ್ಟೇ ಹಾಲಿನ ಪ್ರಮಾಣದಲ್ಲಿ ಗ್ರಾಹಕರು ಹಾಲನ್ನು ಹಾಲು ಮತ್ತು ಅದರ ಇನ್ನಿತರ ಪ್ರಾಡಕ್ಟ್ನಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಮಗೆಷ್ಟು ಉತ್ಪಾದನೆ ಇದೆ ಅಷ್ಟೇ ಇವತ್ತು ಮಾರಾಟವೂ ಇದೆ ಈ ಎರಡು ಜಿಲ್ಲೆಗಳಲ್ಲಿ. ಸರಿ, ಈಗ ಈ ಉತ್ಪಾದನೆಯ ಬಗ್ಗೆ ಹೇಳುವುದಾದರೆ, ಮುಖ್ಯವಾಗಿ ಹಾಗಿದ್ರೆ ನಾವು ಬೇರೆ ಕಡೆಯಿಂದ ಹಾಲು ತರಬೇಕಾದಂತಹ ಪ್ರಮೇಯ ಇಲ್ಲ ಅನ್ನುವಂಥದ್ದು. ಕಳೆದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳುಗಳಲ್ಲಿ ಹತ್ತಿರ 80-90 ಸಾವಿರ ಲೀಟರ್ ಹಾಲು ಉತ್ಪಾದನೆ ಅವಿಭಜಿತ ಜಿಲ್ಲೆಯಲ್ಲಿ ಕಡಿಮೆ ಇತ್ತು. ಇಡೀ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ದೇಶದಲ್ಲಿಯೇ ಗಣನೀಯ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಕಡಿಮೆಯಾಗಿದೆ. ಬೇರೆ ಬೇರೆ ಕಾರಣಕ್ಕೆ, ಪ್ರಾಕೃತಿಕ ಕಾರಣ ಇರಬಹುದು ಅಥವಾ ಪ್ರಕೃತಿಯ ಏರುಪೇರಿನ ಕಾರಣದಲ್ಲಿ ಅದು ಆಗಿರ್ತದೆ. ಅವಿಭಜಿತ ಜಿಲ್ಲೆಯಲ್ಲೂ ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗಿತ್ತು. ನಮ್ಮ KMF ನ ಒಕ್ಕೂಟದ ಇದಕ್ಕೆ ಬರುವಂಥ ಮಂಡ್ಯ ಮತ್ತು ಹಾಸನದಿಂದ ಆ ಸಂದರ್ಭ ನಾವು ಹಾಲನ್ನು ಸ್ವಲ್ಪ ಹೆಚ್ಚು ಹಣ ನೀಡಿ ಖರೀದಿಸಿದ್ದೇವೆ. ನಮಗೆ ನಷ್ಟ ಆದರೂ ಕೂಡ, ಒಕ್ಕೂಟಕ್ಕೆ ನಷ್ಟ ಆದರೂ ಕೂಡ ಗ್ರಾಹಕರಿಗೆ ಬೇಕಾದಷ್ಟು ಗುಣಮಟ್ಟದ ಹಾಲು ಮತ್ತು ಅದರ ಉತ್ಪನ್ನ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಿಶೇಷವಾಗಿ ನಾವು ಇದನ್ನು ಮಾಡಿದ್ದೇವೆ. ಇವತ್ತು ನಿಧಾನವಾಗಿ ಈ ಒಂದು ಹೈನುಗಾರಿಕಾ ಉತ್ಪಾದನೆ ಚೇತರಿಸ್ತಾ ಇದೆ. ಈ ಜಿಲ್ಲೆಯಲ್ಲಿ 60,500 ಜನ ಸಕ್ರಿಯ ಸದಸ್ಯರು ಎರಡು ಜಿಲ್ಲೆಯಲ್ಲಿ ಇವತ್ತು ಹಾಲನ್ನು ಹಾಕ್ತಾ ಇದ್ದಾರೆ. ಕಳೆದ ಸಂದರ್ಭದಲ್ಲಿ, ಬಹುಶಃ ಕಳೆದ ಸಾಲಿನಲ್ಲಿ ಚರ್ಮಗಂಟು ರೋಗ ಕೂಡ ಆಗಿತ್ತು ದನಗಳಿಗೆ. ಮತ್ತು ಸ್ವಲ್ಪ ದನ ಸಾಕುವಂಥ ಒಂದು ಮನಸ್ಥಿತಿಯಿಂದ ಜನ ಕೆಲವೊಂದು ಕಡೆಗಳಲ್ಲಿ ತಾಲೂಕುಗಳಲ್ಲಿ ಹೊರ ಬರ್ತಾ ಇದ್ದಾರೆ ಜನರು. ಸ್ವಲ್ಪ ಉತ್ಪಾದನೆ ಮಾಡುವಂತ ರೈತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ವಿಶೇಷವಾಗಿ ಯುವ ಶಕ್ತಿ ಇದರಲ್ಲಿ ತೊಡಗಿಸಿಕೊಳ್ತಾ ಇಲ್ಲ. ಒಂದು ಕಡೆಯಲ್ಲಿ ರೈತರು ತಮ್ಮ ಹೈನುಗಾರಿಕೆ ಕಸಬನ್ನು ಮಾಡ್ತಾ ಇದ್ದಾರೆ, ಆದರೆ ಆ ಒಂದು ಅವರ ಉತ್ಪಾದನೆಯ ಹಾಲೇನಿದೆ ಅದಕ್ಕೆ ಲೀಟ್ರಿಗೆ ಸಿಗುವಂಥ ಆ ಬೆಲೆ ಭಾರಿ ಕಡಿಮೆ ಆಗಿರುವುದರಿಂದ ಯಾವುದೇ ರೀತಿಯಲ್ಲೂ ಕೂಡ ಲಾಭಾಂಶ ಇರದೇ ಇರುವುದರಿಂದ ಸ್ವಲ್ಪ ಈ ಒಂದು ಹೈನುಗಾರಿಕೆ ಚಟುವಟಿಕೆಯಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ. ಈಗ ಹಾಲು ಉತ್ಪಾದನೆಯ ಬಗ್ಗೆ ಮತ್ತು ಉತ್ಪಾದಕರ ಬಗ್ಗೆ ಹೇಳುವುದಿದ್ರೆ, ಈಗ ಉತ್ಪಾದನೆ ಮಾಡುವಂಥವರಿಗೆ ಈ KMF ಅಥವಾ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದಿಂದ ಯಾವುದಾದ್ರೂ ರೀತಿಯ ಸಹಾಯಗಳು ನಡೀತಾ ಇದ್ದವ? ವಿಶೇಷವಾಗಿ ರೈತರ ಬೇಡಿಕೆ ಇದೆ, ನಮ್ಮ ಹಾಲಿನ ಬೆಲೆಯನ್ನು ಪ್ರತಿ ಲೀಟ್ರಿಗೆ ಕನಿಷ್ಠ ನಮಗೊಂದು 40 ರೂಪಾಯಿ ಆದರೂ ಸಿಗಬೇಕು, ಇಲ್ಲದ್ರೆ ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ನಮ್ಮ ಜಿಲ್ಲೆಯಲ್ಲಂತೂ ಹಾಲು ಉತ್ಪಾದನೆ ಕಷ್ಟ. ಆದರೆ ಗ್ರಾಹಕರ ಹಿತದೃಷ್ಟಿ ಸರ್ಕಾರದ ಅನುಮತಿಯೂ ನಮಗೆ ಬೇಕಾಗಿದೆ. ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಬೇಕಿದ್ರೆ ಸರ್ಕಾರವೂ ಅನುಮತಿ ಕೊಡಬೇಕಾಗಿದೆ. ನಾವು ಸರ್ಕಾರದ ಅಧೀನ ವ್ಯವಸ್ಥೆಯಲ್ಲಿ ಬರುವುದರಿಂದ ಅದನ್ನು ನೋಡಬೇಕು. ಅದರೊಟ್ಟಿಗೆ ಕಳೆದ ಒಂದು 8 ತಿಂಗಳಿಂದ 9 ತಿಂಗಳಿಂದ ರೈತರ ಆ ಒಂದು ಸರ್ಕಾರ ಏನು 5 ರೂಪಾಯಿ ಲೀಟ್ರಿಗೆ ಕೊಡ್ತದೆ ಆ ಸಬ್ಸಿಡಿಯು ಬರದೇ ಇರುವುದರಿಂದ ರೈತರು ಸ್ವಲ್ಪ ಸಮಸ್ಯೆಯಲ್ಲಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಕನಿಷ್ಠ ಹಾಲಿಗೆ 40 ರೂಪಾಯಿ ಆದರೂ ಬೆಲೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ನಮ್ಮ ಸಂಸ್ಥೆಗಳು ಮಾಡಿದರೆ ಮುಂದೆ ಇದರಲ್ಲಿ ಇನ್ನೂ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು. ಬಹುಶಃ ಈ ಬಗ್ಗೆ ಮುಂದಿನ ದಿನಗಳಿಗೆ ಖಂಡಿತವಾಗಿ ಕೂಡ ಸರ್ಕಾರದೊಂದಿಗೆ ಮುಖ್ಯಮಂತ್ರಿಗಳಲ್ಲಿ ಜನಪ್ರತಿನಿಧಿಗಳು ಸೇರಿಕೊಂಡು ನಾವು ಒತ್ತಾಯ ಮಾಡ್ತೇವೆ. ಒಳ್ಳೆಯ ಒಂದು ಆಶಾದಾಯಕವಾದಂಥ ಫಲಿತಾಂಶ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇದೀಗ ಹಾಲಿನ ಬೆಲೆಯ ಬಗ್ಗೆ ಆಯಿತು. ಈಗ ಹಾಲು ಉತ್ಪಾದಕರು ಏನು ಹೈನುಗಾರರು ಇದ್ದಾರೆ, ಅವರಿಗೆ ನಿಮ್ಮ ಈ ಒಕ್ಕೂಟದಿಂದ ಸಹಾಯಗಳು, ಸಹಾಯಧನ ಅಲ್ಲ ನಾನು ಹೇಳುದಿದ್ರೆ, ಬೇರೆ ಸಹಾಯಗಳು ಏನು ದೊರೀತವೆ ಸರ್? ವಿಶೇಷವಾಗಿ ಹೈನುಗಾರ ರೈತರಿಗೆ ಅವರ ಹೈನುಗಾರಿಕೆಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಹುಲ್ಲುಗಾವಲುಗಳನ್ನು ಬೆಳೆಸಿದಾದರೆ 20,000 ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೇವೆ. ಪ್ರತಿ ಎಕರೆಗೆ 1/2 ಎಕರೆಯಲ್ಲಿ ಹುಲ್ಲುಗಾವಲನ್ನು ಬೆಳೆಸಿದರೆ, ಫಾರ್ಡರ್ ಫಾರ್ಮ್ ಮಾಡಿದರೆ 10,000 ರೂಪಾಯಿಯನ್ನು ಪ್ರತಿಯೊಂದು 2 ಜಿಲ್ಲೆಯ ಯಾವುದೇ ರೈತ ಮಾಡಿದರೂ ನಾವು ಕೊಡ್ತೇವೆ. ಅದರೊಟ್ಟಿಗೆ ವಿಶೇಷವಾಗಿ ಮಿನಿ ಡೈರಿ ಯೋಜನೆಯಡಿಯಲ್ಲಿ ನಾವು ಹೊಸದಾಗಿ ಅಥವಾ ಯಾರು ಒಂದು 20-25 ಲೀಟ್ರ್ಗಿಂತ ಹೆಚ್ಚು ಹಾಲನ್ನು ಪ್ರತಿದಿನ ಉತ್ಪಾದನೆ ಮಾಡ್ತಾರೆ, ಒಂದು 4-5 ದನ ಸಾಕಿ, ಅವರಿಗೆ ವಿಶೇಷವಾಗಿ ಮಿನಿ ಡೈರಿ ಯೋಜನೆಯಡಿಯಲ್ಲಿ ಒಂದು 10-12 ಸಾವಿರ ರೂಪಾಯಿಯ ಪಶುಹಾರವನ್ನು ಕೊಡುವ ಮೂಲಕ ಅವರನ್ನು ಹೊಸದಾಗಿ ಈ ಒಂದು ಹೈನುಗಾರಿಕಾ ಸಂಸ್ಥೆಗೆ ಬರುವುದಕ್ಕೆ ಪ್ರೇರಣೆಯನ್ನು ಕೊಡ್ತೇವೆ. ಅದರೊಟ್ಟಿಗೆ ಮುಂದೆ ಒಂದು ಯೋಜನೆಗಳು ನಮ್ಮಲ್ಲಿದೆ, ಯಾರಾದರೂ ಯುವಕ ಯುವತಿಯರು ಹೊಸದಾಗಿ ಅಥವಾ ಉತ್ತಮ ಹೈನುಗಾರಿಕೆ ಮಾಡಿಕೊಂಡು ಸ್ವಲ್ಪ ಅದರಿಂದ ಹಿಂದೆ ಹೋದಂಥ ಏನಾದರೂ ರೈತರಿದ್ದರೆ ಒಂದು 40-50 ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡುವ ಹೊಸ ರೈತರು ಅಥವಾ ಯುವಕ ಯುವತಿಯರು ಬಂದರೆ ವಿಶೇಷವಾಗಿ ದನ ಖರೀದಿಸುವುದಕ್ಕೆ, ಕೊಟ್ಟಿಗೆಯನ್ನು ಕಟ್ಟುವುದಕ್ಕೆ ಆರ್ಥಿಕ ಸಹಾಯವನ್ನು ಒಂದು ನಮ್ಮ ಇತಿಮಿತಿಯಲ್ಲಿ ಉತ್ತೇಜಿಸಬೇಕು. ಅದರೊಟ್ಟಿಗೆ ನಮ್ಮ ಬೇರೆ ಬೇರೆ ಸಬ್ಸಿಡಿ ಯೋಜನೆಗಳನ್ನು ಕೂಡ ಫಾರ್ಡರ್ ಫಾರ್ಮ್ ಮಾಡುವ ಯೋಜನೆ ಇರಬಹುದು ಅಥವಾ ಚಾಪ್ ಕಟ್ಟರ್ ಕೊಡುವಂಥದ್ದು ಇರಬಹುದು, ಮಿನರಲ್ ಮಿಶ್ಚರನ್ನು ನಾವು ಫ್ರೀಯಾಗಿ ಕೊಡ್ತೇವೆ. ಅದರೊಟ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಗೋಬರ್ ಗ್ಯಾಸನ್ನು ಮಾಡುವುದು, ಇದಕ್ಕೆಲ್ಲ ಸಬ್ಸಿಡಿ ಇದೆ. ಅದೆಲ್ಲವನ್ನು ಅವರಿಗೆ ಕೊಡುವ ಮೂಲಕ ಅವರನ್ನೊಂದು ಆ ಒಂದು ಹೈನುಗಾರಿಕೆಯಲ್ಲಿ ಪರ್ಮನೆಂಟ್ ಆಗಿ ಅವರ ಮನೆಯ ಕೃಷಿಯೊಂದಿಗೆ ಅವರು ಹೈನುಗಾರಿಕೆಯನ್ನು ಮಾಡಿಕೊಂಡು ಸ್ವಂತ ಒಂದು ಉದ್ಯೋಗ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಇದ್ದೇವೆ. ನಮ್ಮ ಆಡಳಿತ ಮಂಡಳಿ, ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ವಿಶೇಷವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಪ್ರಾಥಮಿಕ ಹೈನುಗಾರಿಕಾ ಸಂಸ್ಥೆಯ ಅಧ್ಯಕ್ಷರು, ಅಲ್ಲಿಯ ಕಾರ್ಯದರ್ಶಿಗಳ ಸಹಕಾರ ಕೂಡ ಬೇಕು. ಒಟ್ಟಿನಲ್ಲಿ ಯುವಕರು, ಶಿಕ್ಷಿತ ಯುವಕರು ಕನಿಷ್ಠ 2 ಜಿಲ್ಲೆಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಂದು 5-6 ಜನ ಬಂದರೂ ಕೂಡ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಭವಿಷ್ಯವನ್ನು ಉಳಿಸಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ನಮ್ಮ ಏನು ಡಿಮಾಂಡ್ ಇದೆ, ಬೇಡಿಕೆ ಇದೆ, ಅದನ್ನು ಪೂರೈಸುವಂಥ ಅವಕಾಶಗಳಿದೆ. ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ. ಇದರ ಜೊತೆಗೆ ಹಿಂಡಿಯನ್ನು ಕೊಡುವಂಥದ್ದು ಇಂಥದ್ದೇನಾದರೂ ವ್ಯವಸ್ಥೆಗಳಿದ್ದಾವ ಮುಂದಿನ ದಿನಗಳಲ್ಲಿ? ಈಗಾಗಲೇ ಹಿಂಡಿಯ ಏನು ದರ ಇದೆ, ದಿನೇ ದಿನೇ ಏರ್ತಾ ಇದೆ. ಇದಕ್ಕೆ ಕಾರಣ ಇದೆ, ಮೇವಿನ ಕೊರತೆ ಇದೆ ಅಥವಾ ಕಚ್ಚಾ ವಸ್ತುಗಳ ಕೊರತೆ, ಮೆಕ್ಕೆಜೋಳದ ಕೊರತೆಯ ಕಾರಣದಿಂದ ಪ್ರತಿಯೊಂದು ವರ್ಷ ಹಿಂಡಿಯ ದರ ಏರುವುದರಿಂದ ರೈತರು ಇದರಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮುಂದೆ ಅದಕ್ಕೂ ಕೂಡ ಏನಾದರೂ ಸರ್ಕಾರವೂ ಕೂಡ ವಿಶೇಷವಾಗಿ ಒಂದು ಸಮಗ್ರವಾದ ಹೈನುಗಾರಿಕೆಯ ಒಂದು ಹಿತರಕ್ಷಣೆಯಿಂದ ಒಂದು ಬಜೆಟ್ನಲ್ಲೂ ಕೂಡ ಹಿಂಡಿಯ ಇದಕ್ಕೆ ಏನಾದರೂ ಸಬ್ಸಿಡಿಯನ್ನು ಇಟ್ಟರೆ ಇನ್ನೂ ನಾವು ಸ್ವಲ್ಪ ರೈತರಿಗೆ ಪ್ರೋತ್ಸಾಹ ಮಾಡ್ತೇವೆ. ಇದು ಅನಿವಾರ್ಯ, ಇದರ ಬಗ್ಗೆ ಕೂಡ ವಿಶೇಷವಾಗಿ ನಾವು, ಯಾಕಂದರೆ ಹಿಂಡಿಯ ದರ ಏರುವ ಹೆಚ್ಚೆಚ್ಚಾಗುವ ಕಾರಣಕ್ಕೆ ಪ್ರತಿಯೊಬ್ಬ ರೈತರು ಕನಿಷ್ಠ ಒಂದು ಅರ್ಧ ಎಕರೆಯಲ್ಲಾದರೂ ಫಾರ್ಡರ್ ಫಾರ್ಮನ್ನು ಬೆಳೆಸಬೇಕು. ಇದಕ್ಕೆ ಒತ್ತು ಕೊಡ್ತೇವೆ ನಾವು. ಫಾರ್ಡರ್ ಫಾರ್ಮನ್ನು ಬೆಳೆಸುವ ಮೂಲಕ ಹಸಿರು ಹುಲ್ಲನ್ನು ದನಗಳಿಗೆ ಕೊಡೋದ್ರೊಂದಿಗೆ, ಬಹುಶಃ ನಾನು ಇವತ್ತು ಮಳೆ ಇಲ್ಲ, ಬಿತ್ತನೆ ಆಗಲಿಲ್ಲ, ಇವತ್ತು ಕೃಷಿ ಕೆಲಸ ಆಗ್ತಾ ಇಲ್ಲ, ನಮಗೆ ಹುಲ್ಲಿನ ಕೊರತೆ, ಬೈ ಹುಲ್ಲಿನ ಕೊರತೆ ಕೂಡ ಇದೆ. ಬೈ ಹುಲ್ಲು ಜಾನುವಾರುಗಳ ಆರೈಕೆಯಲ್ಲಿ ಅತ್ಯಂತ ಪ್ರಮುಖ ಒಂದು ಆಹಾರ ಅದು. ಬಹುಶಃ ಬೈ ಹುಲ್ಲು ಮತ್ತು ನೀರು ಸರಿಯಾಗಿ ಕೊಡದಿದ್ದರೆ ದನಗಳಿಗೆ ಹಾಲು ಕೊಡುವಂಥ ಶಕ್ತಿ ಕಡಿಮೆ ಆಗ್ತದೆ. ವಿಶೇಷವಾಗಿ ನಮ್ಮ ಸಂಸ್ಥೆ ಈ ಸಾಲಿನಲ್ಲಿ ಕರು ಸಾಕಣೆ ಯೋಜನೆಗೆ ಪ್ರೋತ್ಸಾಹ ಕೊಡುವಂಥ ದೃಷ್ಟಿಯಲ್ಲಿ, ಅಂದರೆ ಇವತ್ತು ಹುಟ್ಟಿದ ಕರು ಒಂದು ತಿಂಗಳೊಳಗೆ ನಮ್ಮ ಸಂಸ್ಥೆಗೆ ನೋಂದಾಯಿಸಿದಾಗ ಆ ಕರುವಿಗೆ ಗುಣಮಟ್ಟದ ಹಿಂಡಿ, ಇನ್ನಿತರ ಪೋಷಕಾಂಶಗಳಂತ ಎಲ್ಲ ರೀತಿಯ ಬೆಳವಣಿಗೆಯ ಆಹಾರ ವಸ್ತುಗಳನ್ನು ಕೊಡುವುದರೊಂದಿಗೆ ಅದಕ್ಕೆ ಡಾಕ್ಟರ್ಗಳ ತಜ್ಞ ಮಾರ್ಗದರ್ಶನ, ಅದರೊಟ್ಟಿಗೆ ಆ ಕರು ಸಮಯಕ್ಕೆ ಸರಿಯಾಗಿ ಗಬ್ಬಕ್ಕೆ ಬಂದು ಒಂದು ಒಳ್ಳೆಯ ದನವಾಗಿ ಹಾಲು ಕೊಡುವಂಥ ಒಂದು ವಿಶೇಷ ಯೋಜನೆ. 5,000 ದನಗಳನ್ನು ಈ ಒಂದು ವಿಶೇಷ ಕರು ಯೋಜನೆಯ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ರೈತರಲ್ಲಿ ಆ ದನವನ್ನು ಹಾಲು ಉತ್ಪಾದನೆಗೆ ಬಳಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ 1 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲೂ ಕೂಡ ನಾವು ಇಟ್ಟಿದ್ದೇವೆ. ಈಗಾಗಲೇ ಇದನ್ನು ಆರಂಭಿಸಿದ್ದೇವೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ರೈತರಿಂದ ಇದೆ. ಈಗಾಗಲೇ 1,000 ತನಕ ಕರುಗಳ ನೋಂದಾವಣೆ ಕೂಡ ಆಗಿ ಕರುಗಳ ಆ ಒಂದು ಸಾಕಣೆಯ ಯೋಜನೆಯನ್ನು ಲಾಭವನ್ನು ನಮ್ಮ ರೈತರು ಪಡೆಯುತ್ತಾ ಇದ್ದಾರೆ. ಇದರಿಂದ ಕನಿಷ್ಠ ಒಂದು ಮುಂದಿನ ದಿನಗಳಲ್ಲಿ ಒಂದು 30-40 ಸಾವಿರ ಲೀಟರ್ ಹಾಲನ್ನು ಹೆಚ್ಚು ಉತ್ಪಾದನೆ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಇದು ಯಶಸ್ವಿ ಆದರೆ ನಾವು ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗ್ತೇವೆ ಅಂತೇಳಿ ನಿರೀಕ್ಷೆಯಲ್ಲಿದ್ದೇವೆ. ಇದು ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಆಯಿತು. ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿದರೆ ಉಡುಪಿ ಆಗಲಿ ದಕ್ಷಿಣ ಕನ್ನಡ ಆಗಲಿ, ಇಲ್ಲಿಯ ಹಾಲಿನ ಗುಣಮಟ್ಟ ಅತ್ಯಂತ ಉತ್ತಮವಾಗಿ ಇದೆಯಾ, ಹೇಗೆ? ಅವಿಭಜಿತ ಜಿಲ್ಲೆಯ ಪ್ರಾಕೃತಿಕವಾದಂಥ ಸ್ಥಿತಿಗತಿಯಲ್ಲಿ ಸ್ವಲ್ಪ ಹೈನುಗಾರಿಕೆಗೆ ಪೂರಕವಾದ ವಾತಾವರಣ ಇಲ್ಲದಿದ್ದರೂ ಕೂಡ ನಮ್ಮ ಅವಿಭಜಿತ ಜಿಲ್ಲೆಯ ರೈತರು ಹಾಲಿನ ಗುಣಮಟ್ಟದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಮಾನದಂಡ ಇದೆ, ಹಾಲಿಗೆ ಇಷ್ಟೇ ಫ್ಯಾಟ್ ಬರಬೇಕು, ಇಷ್ಟೇ ಎಸ್ಎನ್ಎಫ್ ಇರಬೇಕು, ಇಷ್ಟೇ ಗುಣಮಟ್ಟ ಇರಬೇಕು. ವಿಶೇಷವಾಗಿ ಒಂದು ಬೇಸಿಗೆ ಸಂದರ್ಭದಲ್ಲಿ 2-3 ತಿಂಗಳು ಕೆಲವೊಂದು ಭಾಗಗಳಲ್ಲಿ ಸ್ವಲ್ಪ ಫ್ಯಾಟ್ ಮತ್ತು ಎಸ್ಎನ್ಎಫ್ನಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಆದರೆ ಬಹುಶಃ ಗುಣಮಟ್ಟಿಗೆ ಈ ಜಿಲ್ಲೆಯ ಹೈನುಗಾರು ರೈತರನ್ನು ನಾವು ಅಭಿನಂದಿಸಬೇಕು. ಸರ್ಕಾರದ ಮಾನದಂಡವನ್ನು ಪಾಲಿಸಿಕೊಂಡು ಗುಣಮಟ್ಟದ ಹಾಲನ್ನು ಕೊಡ್ತಾರೆ. ಒಂದೆರಡು ಬೇಸಿಗೆ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೂಡ ನಮ್ಮ ವೈದ್ಯಕೀಯ ವ್ಯವಸ್ಥೆ, ನಮ್ಮ ಸಂಸ್ಥೆಯ ಅಧಿಕಾರಿಗಳ ಮಾರ್ಗದರ್ಶನದಿಂದ, ಬೇರೆ ಬೇರೆ ರೀತಿಯ ವೈಜ್ಞಾನಿಕವಾದ ಅಥವಾ ತಾಂತ್ರಿಕವಾದ ಮಾಹಿತಿಗಳಿಂದ ಒಳ್ಳೆಯ ಗುಣಮಟ್ಟವನ್ನು ಕಾಯ್ದುಕೊಂಡು ನಾವು ಬಂದಿದ್ದೇವೆ. ಹಾಲಿನ ಒಂದು ಕಲೆಕ್ಷನ್ ಅಥವಾ ಹಾಲನ್ನು ತೆಗೆದುಕೊಳ್ಳುವುದರ ಬಗ್ಗೆ ಆಯಿತು. ಹಾಲನ್ನು ತೆಗೆದುಕೊಂಡು ಕೇಂದ್ರದಿಂದ ಅದನ್ನು ಯಾವ ರೀತಿಯಲ್ಲಿ ಸಂಸ್ಕರಣೆ ಮಾಡಲಾಗ್ತದೆ ಸರ್? ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಇವತ್ತು ನಮಗೆ ತುಂಬ ಹೆಮ್ಮೆಯ ದಿನಗಳು. ಇವತ್ತು ನಾವು ಇವತ್ತು ಇಡೀ 2 ಜಿಲ್ಲೆಯಲ್ಲಿ BMCಯ ಮೂಲಕ ಒಂದು ಹತ್ತಿರದ 2-3 ಸಂಘಗಳಿಗೆ ಒಂದು BMCಯನ್ನು ಮಾಡ್ತೇವೆ. ಅದರಲ್ಲಿ ಕುಂದಾಪುರದ ಮೇಕೋಡು ಹಾಲು ಉತ್ಪಾದಕರ ಸಂಸ್ಥೆಯಲ್ಲಿ 10,000 ಲೀಟರ್ನ ಬಲ್ಕ್ ಮಿಲ್ಕರ್ ಕೂಲರ್ ಇದ್ದರೆ, ನಮ್ಮ ಕಡಂದಲೆ, ತಣ್ಣೀರು ಪಂತ ಅಥವಾ ಬೆಳ್ತಂಗಡಿ ಬೇರೆ ಬೇರೆ ಭಾಗಗಳಲ್ಲಿ 5,000 ಲೀಟರ್ನ ಬಲ್ಕ್ ಮಿಲ್ಕರ್ ಕೂಲರ್ ಇದೆ. ಅದೇ ಹಾಗೆ ಕೆಲವೊಂದು ಕಡೆಯಲ್ಲಿ 3,000 ಲೀಟರ್ನ BMC ಇದೆ. ಪುತ್ತೂರಿನಲ್ಲಿ ನಮ್ಮ ಚಿಲ್ಲಿಂಗ್ ಸೆಂಟ್ರ್ ಇತ್ತು, ಇವತ್ತು ಅದನ್ನು ಕೂಡ ನಾವು ಇದು ಮಾಡಿದ್ದೇವೆ, ನಿಲ್ಲಿಸಿದ್ದೇವೆ. ಯಾಕಂದರೆ ಅಲ್ಲಿ ಪುತ್ತೂರಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾವು BMCಯನ್ನು ಮಾಡಿದ್ದೇವೆ. ಹಾಗೆಯೇ ನಮ್ಮ ಮಣಿಪಾಲದಲ್ಲೂ ಕೂಡ BMC ಇತ್ತು, ಮಣಿಪಾಲದಲ್ಲೂ ಕೂಡ ಚಿಲ್ಲಿಂಗ್ ಸೆಂಟ್ರ್ ಇತ್ತು, ಅದನ್ನು ಕೂಡ ನಾವು ಪೂರ್ಣ ನಿಲ್ಲಿಸಿ, ಯಾಕಂದರೆ ನಷ್ಟ ಆಗ್ತಾ ಇತ್ತು. ಈಗ ಅಲ್ಲೂ ಕೂಡ ಪೂರ್ಣ BMC ಆಗಿದೆ. ಟೋಟಲ್ ಆಗಿ ನಮ್ಮಲ್ಲಿ ಇವತ್ತು 160 BMCಗಳಿದೆ ನಮ್ಮ 2 ಜಿಲ್ಲೆಗಳಲ್ಲಿ. ಇದರ ಏನು BMC ಅಂತ ಹೇಳಿದರೆ, ರೈತ ಅರ್ಧ ಗಂಟೆಯೊಳಗೆ ತನ್ನ ಮನೆಯಿಂದ ಕರೆದಂಥ ಹಾಲನ್ನು ಸೊಸೈಟಿಗೆ ತರಬೇಕು. ಆದಷ್ಟು ಬೇಗ ಒಂದು ಗಂಟೆ ಒಳಗೆ ಹತ್ತಿರದ 2-3 ಸಂಘಗಳ ಎಲ್ಲ ಹಾಲುಗಳು ಕೂಡ ಆ ಬಲ್ಕ್ ಮಿಲ್ಕ್ ಕೂಲರ್ ಕೊಡುವ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಅದು ಚಿಲ್ಲಾಗಿರುತ್ತದೆ, ಯಾವುದೇ ಸಮಸ್ಯೆ ಇಲ್ಲ. ಮುಂದೆ ಆ ಚಿಲ್ಲಾದಂಥ ಹಾಲು ಮತ್ತೆ ಆ BMCಗಳಿಂದ ಟ್ಯಾಂಕರ್ಗಳ ಮೂಲಕ ಕೂಡ, ಟ್ಯಾಂಕರ್ಗಳಲ್ಲೂ ಕೂಡ ಹಾಗೆ ಒಳ್ಳೆಯ ವ್ಯವಸ್ಥೆ ಇದೆ. 24 ಗಂಟೆ ಟ್ಯಾಂಕರಲ್ಲೇ ಒಳಗೆ ಹಾಕಿದಂಥ ಹಾಲು ಏನಿದೆ ಅದೇನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದು ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ದಿನಕ್ಕೆ 2 ಸಲ ಬೇರೆ ಬೇರೆ ಭಾಗದಿಂದ ಹಾಲು ಎಲ್ಲ ಬಂದು ಅದು ನಮ್ಮಲ್ಲಿ ಶೇಖರಣೆಯಾಗಿ ನಾವು ಅದನ್ನು ಶುದ್ಧ ಹಾಲನ್ನು ಸಂಸ್ಕರಿಸಿ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಅದರೊಟ್ಟಿಗೆ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ಕೂಡ ಈ ಹಾಲನ್ನೇ ಉಪಯೋಗಿಸಿ ಮಾಡ್ತಾ ಇದ್ದೇವೆ. ಹಾಲಿನಲ್ಲಿ ನಾವು ನಂದಿನಿಯ ಅಥವಾ ಈ ನಮ್ಮ ಈ ಹಾಲು ಉತ್ಪಾದಕರ ಒಕ್ಕೂಟದ ಹಾಲಿನಲ್ಲಿ ಬೇರೆ ಬೇರೆ ರೀತಿಯ ಹಾಲುಗಳನ್ನು ನೋಡ್ತೇವೆ. ಹಸಿರು, ಕೆಂಪು, ಈ ಥರದ ಬೇರೆ ಬೇರೆ ವಿಭಾಗಗಳನ್ನು ಕಾಣ್ತೇವೆ. ಈ ರೀತಿಯ ವಿಭಾಗಗಳನ್ನು ಮಾಡಿದಂಥ ಒಂದು ಉದ್ದೇಶಗಳು ಮತ್ತು ಅದು ಯಾಕಾಗಿ ಸರ್? ಅದು ಎಲ್ಲ ಹೆಚ್ಚಿನ ಗ್ರಾಹಕರಿಗೆ ಒಂದು ಸರ್ಕಾರದ ಕನಿಷ್ಠ ಒಂದು ಫ್ಯಾಟ್ ಏನಿದೆ ಅದರ ರೀತಿಯ ಹಾಲನ್ನು ಕೊಡ್ತೇವೆ. ಕೆಲವೊಂದು ಗ್ರಾಹಕರಿಗೆ ಸ್ವಲ್ಪ ಹೆಚ್ಚು ಬೆಣ್ಣೆ ಅಂಶ ಇರುವಂಥ, ಅದರಲ್ಲೂ ಒಂದು ಫ್ಯಾಟ್ನಲ್ಲಿ 5-5 ಹಾಗೆ ಅದು ಆ ರೀತಿಯ ಹಾಲುಗಳು ಸ್ವಲ್ಪ ಅದು ಹೆಚ್ಚು ಬೆಣ್ಣೆ ಅಂಶ ಇರುವಂಥ ಸ್ವಲ್ಪ ರುಚಿಕರವಾದಂಥ ಹಾಲನ್ನು ಕೆಲವರು ಡಿಮಾಂಡ್ ಮಾಡುವುದರಿಂದ ನಾವು ಅದನ್ನು ಮಾಡ್ತೇವೆ. ಮತ್ತು ಇನ್ನಿತರ ಗ್ರಾಹಕರಿಗೆ ಒಂದೇ ಮಾನದಂಡದಲ್ಲಿ ಅದು ಕೂಡ ಎಲ್ಲ ರೀತಿಯ ಕ್ವಾಲಿಟಿ ಇರುವಂಥ ಹಾಲು, ಸ್ವಲ್ಪ ಬೆಣ್ಣೆ ಅಂಶ ಕಡಿಮೆ ಇರ್ತದೆ. ಕೆಲವರು ಅದನ್ನೇ ಕಾಫಿ ಕುಡಿಯುವುದಕ್ಕೆಲ್ಲ ಕುಡಿಯುವುದಕ್ಕೆ ಇದು ಮಾಡ್ತಾರೆ, ಅದನ್ನು ಅತಿ ಹೆಚ್ಚು ಅದನ್ನು ಕೊಡ್ತೇವೆ. ಉಳಿದ ಸ್ವಲ್ಪ ಪ್ರಮಾಣದಲ್ಲಿ ಇತರ ಗುಣಮಟ್ಟ ಹೆಚ್ಚಿರುವಂಥ ಹಾಲನ್ನು ನಾವು ಕೊಡ್ತಾ ಇದ್ದೇವೆ. ಇಲ್ಲಿರೋದು ಏನಂತ ಹೇಳಿದರೆ ಕೇವಲ ಸ್ವಲ್ಪ ಬೆಣ್ಣೆ ಅಂಶ ಹೆಚ್ಚಿರುವುದು ಬಿಟ್ಟರೆ ಮತ್ತೇನು ದೊಡ್ಡ ವ್ಯತ್ಯಾಸ. ಈಗ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಮಾಡಿ ಆಯಿತು, ಇದನ್ನು ಮಾರಾಟದ ವ್ಯವಸ್ಥೆ ಯಾವ ಥರ ಸರ್? ಮಾರಾಟದ ವ್ಯವಸ್ಥೆ ಇವತ್ತು ಬಹುಶಃ 2 ಜಿಲ್ಲೆಯಲ್ಲಿ 2,500 ಹೆಚ್ಚು ಬೇರೆ ಬೇರೆ ರೀತಿಯ ಡೀಲರ್ಗಳು, ಫ್ರಾಂಚೈಸಿಗಳೆಲ್ಲ ಇದೆ. ಪ್ರತಿದಿನ ಒಂದು ಮಾರ್ಗ ಇದೆ, ಅದಕ್ಕೆ ಬೇರೆ ನಮ್ಮ ಅದರಲ್ಲೂ ಕೂಡ ಐಸೋಲೇಟೆಡ್ ಅದು ವೆಹಿಕಲ್, ಅದು ಅದನ್ನು ಒಂದು ಪುತ್ತೂರಿಗೆ ಹೋಗುವಂಥದ್ದು ವ್ಯವಸ್ಥೆ ಇದೆ, ಅಥವಾ ಸುಳ್ಯದಲ್ಲಿ ಉಡುಪಿಯ ಕಾರ್ಕಳ ಬೇರೆ ಬೇರೆ ರೂಟ್ಗಳನ್ನು ಮಾಡಿಕೊಂಡು ಅದನ್ನು ಕ್ಲಪ್ತ ಸಮಯಕ್ಕೆ, ಅದಕ್ಕೂ ಕೂಡ ಅವರಿಗೆ ಟೈಮ್ ಇದೆ, ಇಷ್ಟು ಟೈಮಕ್ಕೆ ಇವತ್ತೆಷ್ಟು ಗಂಟೆಗೆ ಹೋದರೆ ನಾಳೆ ಅಷ್ಟೇ ಹೊತ್ತಿಗೆ ಅದು ಎಲ್ಲ ರೀತಿಯ ಹಾಲಿರ್ಬೋದು, ಇನ್ನ ಉತ್ಪನ್ನಗಳು ಗ್ರಾಹಕರಿಗೆ, ಇವರಿಗೆ ಅಂಗಡಿಯ ಡೀಲರ್ಗಳಿಗೆ, ಫ್ರಾಂಚೈಸಿಗಳಿಗೆ ಸಿಗ್ತಾ ಇದೆ. ಈ ಫ್ರಾಂಚೈಸಿಗಳ ಮೂಲಕ ಮಾಡ್ತಾ ಇರುವಂಥದ್ದು ಸಣ್ಣ ಪುಟ್ಟ ಹಿಂದಿನ ಕೆಲವು ಅಂಗಡಿಗಳಲ್ಲೂ ಕೂಡ ಅವರು ಡೀಲರ್ ಆಗಿ 10-30 ವರ್ಷಗಳಿಂದ ಇದ್ದಾರೆ ಕೆಲವರು. ಅವರು ಹೆಚ್ಚಾಗಿ ಹಾಲು ಮತ್ತು ತುಪ್ಪ, ಮೊಸರು ಇದನ್ನು ತಕ್ಕೊಳ್ತಾರೆ. ಅಂಥ ಅಂಗಡಿಗಳಲ್ಲೂ ಕೂಡ ನಾವು ಹಾಲನ್ನು, ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತೇವೆ. ನೀವು ನೇರವಾಗಿ ಮಾರಾಟ ಮಾಡುವಂಥ ವ್ಯವಸ್ಥೆ ಉಂಟಾ? ನಿಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ್ದೇ ಜನಗಳು ಒಂದೆರಡು ವಾಹನಗಳನ್ನು, ಅಂದರೆ ನಾವೊಂದು ಪ್ರಚಾರದ ದೃಷ್ಟಿಯಿಂದ ಇಟ್ಟು ಅದನ್ನು ಸ್ವಲ್ಪ ಸಿಟಿ ಭಾಗಗಳಲ್ಲಿ ಅಥವಾ ಇದಿದ್ರೆ ನಮ್ಮ ಎಂಥದ್ದು ದೇವಸ್ಥಾನದ ದೊಡ್ಡ ದೊಡ್ಡ ಇದಿದ್ರೆ ಅಲ್ಲಿ ನಾವು ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದು ಸ್ವಲ್ಪ ಪ್ರಮಾಣ, ಹೌದೌದು, ಪ್ರಚಾರದ ದೃಷ್ಟಿಯಿಂದ ಮಾಡ್ತೇವೆ. ಆದರೆ ಇವತ್ತು ಏನಂದ್ರೆ ನಮ್ಮ ಡೀಲರ್ಗಳು, ಫ್ರಾಂಚೈಸಿಗಳು, ಪಾರ್ಲರ್ಗಳು ಎಲ್ಲ ಕಡೆಯಲ್ಲಿ ಇರೋದ್ರಿಂದ ನಮ್ಮ ನೆಟ್ವರ್ಕಿಗೆ ಮಾರಾಟದ ಒಂದು ಯಾವುದಾದ್ರು ಇದಕ್ಕೆ ಗ್ರಾಹಕರಿಗೆ ಸಮಸ್ಯೆ ಆಗ್ತಾ ಇಲ್ಲ. ಪ್ರತಿ ಹಳ್ಳಿಯ ಪ್ರತಿ ಗ್ರಾಮಗಳಲ್ಲಿ ಇವತ್ತು ಒಂದೆರಡು ಡೀಲರ್ಗಳು ಇದ್ದೇ ಇದ್ದಾರೆ. ಮುಖ್ಯವಾಗಿ ಮೊದಲು ಏನಿತ್ತು ಅಂತ ಹೇಳಿದ್ರೆ ಈ ಹಾಲು ಉತ್ಪಾದಕರ ಒಕ್ಕೂಟ ಅಥವಾ KMF, ಇದು ಹಾಲನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಸುಮಾರು ಒಂದು 20-25. ಈಗ ಉಪ ಉತ್ಪನ್ನಗಳು ತುಂಬ ಇದರ ಜೊತೆಗೆ ಮಾಡ್ತಾ ಇದ್ದೀರಿ, ಇದನ್ನು ಮಾಡುವುದರ ಒಂದು ಉದ್ದೇಶಗಳೇನು ಸರ್? ಈಗ ಇವತ್ತು ನಂದಿನಿಯ ಆ ಬ್ರ್ಯಾಂಡ್ ಏನಿದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಒಕ್ಕೂಟಗಳಲ್ಲಿ ಬೇರೆ ಬೇರೆ ರೀತಿಯ ಉಪ ಉತ್ಪನ್ನಗಳಿದೆ. ಗೋಧಿ ಲಾಡ್ ಇರ್ಬೋದು, ಜಿಲೇಬಿ ಇರ್ಬೋದು, ಅಥವಾ ನಿಮ್ಮ ಮೈಸೂರು ಪಾಕ್ ಇರ್ಬೋದು, ಬರ್ಫಿ ಇರ್ಬೋದು, ಬೇರೆ ಬೇರೆ ರೀತಿಯ ನಮ್ಮದು ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲು ಮತ್ತು ಇತರ 19 ವಿಶೇಷವಾದ ಉತ್ಪನ್ನಗಳಿದೆ. ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತು 100 ರೀತಿಯ ಉತ್ಪನ್ನಗಳು, ನಂದಿನಿ ಉತ್ಪನ್ನಗಳಿದೆ. ಬಹುಶಃ ತುಪ್ಪ ಸಣ್ಣದು ಆ ಒಂದು ಎಂಥದ್ದು ಇದರಲ್ಲಿ ಪ್ರಮಾಣದಲ್ಲಿ ಬರುವುದಾದರೆ ಒಂದು ದೊಡ್ಡ 1 ಲೀಟ್ರ್ ಹಾಲು ಇದಿರ್ಬೋದು, ತುಪ್ಪ ಇರ್ಬೋದು, 5 ಕೆಜಿಯ ತುಪ್ಪ ಇರ್ಬೋದು, 15 ಕೆಜಿ, ಅದರಿಂದ ಹಿಡಿದು ಹೇಳಿದರೆ 100 ಪ್ರಾಡಕ್ಟ್ಗಳು ನಮ್ದಿದೆ. ಇದಕ್ಕೆಲ್ಲ ಡಿಮಾಂಡ್ ಇದೆ. ಯಾಕೆಂತೇಳಿದ್ರೆ ಬಹುಶಃ ಇದು ಇಡೀ ದೇಶದಲ್ಲೇ ಇವತ್ತು ನಂದಿನಿ ಉತ್ಪನ್ನದ ಗುಣಮಟ್ಟದ ಮತ್ತು ಆ ತಾಜಾತನ ರುಚಿಗೆ ಪ್ರಸಿದ್ಧಿಯನ್ನು ಪಡೆದಿರುವುದರಿಂದ ನಮಗೆ ಅಂಥ ಡಿಮಾಂಡ್ ಇದೆ. ನಮ್ಮ ಒಂದು ಬಿಸ್ಕುಟ್ಗಳು ಕೂಡ ಒಳ್ಳೆಯ ಒಂದು ಡಿಮಾಂಡನ್ನು ಪಡ್ಕೊಂಡಿದೆ. ಬಹುಶಃ ಇದಕ್ಕೆ ಕಾರಣ ನಮ್ಮ ತಾಜಾತನ, ಬಹುಶಃ ನಮ್ಮ ಹಾಲಿನಲ್ಲಿರುವಂಥ ಒಂದು ಗುಣಮಟ್ಟ, ಅದರಿಂದಾಗಿ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಇದೆ. ನಮ್ಮ ತುಪ್ಪ ಅಂತೂ ತಮ್ಗೆ ಗೊತ್ತಿದೆ, ನಮ್ಗೆ ಕೊಡ್ಲಿಕ್ಕೆ ಆಗಲಿಲ್ಲ ನಮ್ಮ ದುರದೃಷ್ಟ ಸೀಸನ್ನ 1-2 ತಿಂಗಳಲ್ಲಿ. ಆವಾಗ ನಮಗಿದ್ದ ಬೇಡಿಕೆ, ನಮಗಿದ್ದ ಒತ್ತಡ, ಬಹುಶಃ ನಮ್ಮದೇ ತುಪ್ಪ ಬೇಕು ದೇವಸ್ಥಾನಗಳಿಗೆ, ಕೆಲವೊಂದು ಮುಖ್ಯ ಕಾರ್ಯಕ್ರಮಗಳಿಗೆ ಈ ಜಿಲ್ಲೆಯಲ್ಲಿ ನಮ್ಮ ತುಪ್ಪವನ್ನೇ ವಿಶೇಷವಾಗಿ ಇದು ಮಾಡ್ತಾರೆ. ಕಲಬೆರಕೆ ಇಲ್ಲ ಅನ್ನುವಂಥದ್ದು. ಈ ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವು ಏನು ಕಾರ್ಯಕ್ರಮಗಳನ್ನು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಲ್ಲಿ ಈ ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ ಸರ್? ನಮ್ದು ಎಲ್ಲ ನಮ್ಮ ಒಕ್ಕೂಟಗಳಲ್ಲಿ ಇವತ್ತು ಎಲ್ಲ ರೀತಿಯ ತಾಂತ್ರಿಕವಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. ಆಧುನಿಕವಾಗಿ ನಮ್ಮ ಉಡುಪಿಯಲ್ಲಿ ಒಂದು ಹೊಸ ಮೆಗಾ ಡೈರಿ ಇದೆ, ನಮ್ಮ ಮಂಗಳೂರಲ್ಲೂ ಕೂಡ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡುವುದಕ್ಕೆ ಯಾಂತ್ರಿಕತೆ ವ್ಯವಸ್ಥೆಗಳಿದೆ. ಅದರೊಟ್ಟಿಗೆ ನಾವು ಯಾವುದೇ ಒಂದು ಹಾಲಿನ ಗುಣಮಟ್ಟದಲ್ಲಿ ನಾವು ರಾಜಿ ಮಾಡುವುದೇ ಇಲ್ಲ. ಯಾವುದೇ ಒಂದು ಹಾಲು, ಯಾವುದೇ ಟ್ಯಾಂಕರ್ನ ಹಾಲು ಒಳಗಡೆ ಬರುವಾಗ ಆ ಹಾಲು ಪೂರ್ಣ ಪರೀಕ್ಷೆಗೊಳಪಟ್ಟು ಸರ್ಕಾರದ ಕಾನೂನಿನಂತೆ ಯಾವುದೇ ಕಲಬೆರಕೆ ಇಲ್ಲ ಅಂತ ದೃಢಪಟ್ಟ ಮೇಲೆ ನಾವು ಅದನ್ನು ಇದು ಮಾಡ್ತೇವೆ. ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ ಬೇರೆ ಬೇರೆ ಸೆಕ್ಷನ್ನಲ್ಲಿ ಇಂಥ ಪ್ರೊಡಕ್ಟ್ಗಳು ಮಾಡೋ ಅಧಿಕಾರಿಗಳಿದ್ದಾರೆ. ಅವರು ವಿಶೇಷವಾಗಿ ಅವರು ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಅನುಭವ ಇದೆ. ಅವರ ಒಂದು ನೇತೃತ್ವದಲ್ಲಿ 24 ಗಂಟೆ ಕೂಡ ಕೆಲಸ ಮಾಡುವುದು ಕೂಡ ಒಂದು ಸ್ಪಷ್ಟವಾದಂಥ ಒಂದು ತಾಂತ್ರಿಕ ಮಾರ್ಗದರ್ಶನ ನಾವು ಮಾಡುವುದರಿಂದ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಬರ್ತಾ ಇಲ್ಲ. ಗುಣಮಟ್ಟವನ್ನು ನಾವು ಕಾಯ್ದು ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯ ಒಂದು ಏನು ಹಾಲಿನ ಉತ್ಪನ್ನಗಳಿದೆ ಅದು ವಿಶೇಷವಾಗಿ ಒಂದು ಗುಣಮಟ್ಟದಲ್ಲಿ ರುಚಿಯಲ್ಲಿ ಹೆಚ್ಚು ಆಕರ್ಷಣೆಯನ್ನು ಪಡ್ಕೊಂಡಿದೆ. ತುಪ್ಪ ಸಹಿತ ಬೇರೆ ಜಿಲ್ಲೆಗಳಿಗೂ ಕೂಡ ತಾವು ಮಾರಾಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಂದರೆ ತುಪ್ಪ ಅಥವಾ ಇನ್ನಿತರ ಕೆಲವೊಂದು ವಸ್ತುಗಳು ಅದು ನಾವು ತುಪ್ಪಗಳನ್ನೆಲ್ಲ ನಾವು ಪೂರ್ಣ ನಾವೇ ಮಾರ್ಲಿಕ್ಕೆ ಆಗುವುದಿಲ್ಲ, KMF ನಾವು ಕೊಡಬೇಕು. ಅವರು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅದನ್ನು ಮಾರ್ಕೆಟ್ ಮಾಡ್ತಾರೆ. ಅದು ನಮ್ಮ ಜಿಲ್ಲೆಯ ತುಪ್ಪ ಕೂಡ ಬೇರೆ ಹೊರಗಡೆ ಜಿಲ್ಲೆಗೆ ಹೋಗ್ತಾರೆ. ಇದೀಗ ಈಗ ಮಾಡ್ತಾ ಇರುವಂತಹ ಕೆಲಸಗಳ ಬಗ್ಗೆ ಆಯಿತು, ಮುಂದಿನ ದಿನಗಳಲ್ಲಿ ಇಂಥ ಏನಾದರೂ ಕೂಡ ಹೊಸ ಯೋಜನೆಗಳು ಇಂಥದ್ದಿದ್ದಾವೆ? ಈಗಾಗಲೇ ನಾವು ಮಣಿಪಾಲದ ನಮ್ಮ ಚಿಲ್ಲಿಂಗ್ ಸೆಂಟ್ರನ್ನು ಬಂದ್ ಮಾಡಿದ್ದೇವೆ. ಯಾಕಂತೇಳಿ ನಾವು ಪೂರ್ಣ BMC ನಮಗೆಲ್ಲ ಆ BMCಯ ಕೆಲಸ ಆಗಿದೆ, BMC ಕಾರ್ಯಾಚರಣೆ ಮಾಡಿದೆ. ಹಾಗೆ ಪುತ್ತೂರಲ್ಲೂ ಕೂಡ ನಮ್ಮದೊಂದು ಚಿಲ್ಲಿಂಗ್ ಸೆಂಟ್ರ್ ಇತ್ತು, ಅದು ಹೋಲ್ಡ್ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಅಲ್ಲೂ ಕೂಡ ನಾವು ಪೂರ್ಣ BMC ಮಾಡಿದ್ರಿಂದ ಪುತ್ತೂರಲ್ಲಿ ಈಗ ನಾವು ವಿಶೇಷವಾಗಿ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಒಂದು 1.5 ಲಕ್ಷದ ಒಂದು ಅತ್ಯಾಧುನಿಕವಾದಂಥ ಹಾಲು ಮತ್ತು ಹಾಲಿನ ಇತರ ಉತ್ಪನ್ನಗಳನ್ನು ಮಾಡುವಂಥ ಒಂದು ಹೊಸ ಘಟಕವನ್ನು ಸ್ಥಾಪಿಸುವ ಮೂಲಕ ಆ ಒಂದು ಭಾಗದಲ್ಲಿ ಪುತ್ತೂರು ಸುಳ್ಯ ಬೆಳ್ತಂಗಡಿಯ ಸ್ವಲ್ಪ ಭಾಗದಲ್ಲಿ ಅಲ್ಲಿನ ಗ್ರಾಹಕರಿಗೆ ಅಲ್ಲಿಂದಲೇ ನಾವು ಹಾಲು ಮತ್ತು ತುಪ್ಪವನ್ನು ಕೊಡಬೇಕು. ಸ್ವಲ್ಪ ನಮಗೆ ಸಾಗಾಟ ವೆಚ್ಚ ಕಡಿಮೆ ಆಗ್ತದೆ, ಆಡಳಿತ ವ್ಯವಸ್ಥೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಕೂಡ ಸಹಾಯ ಆಗ್ತದೆ ದೃಷ್ಟಿಯಲ್ಲಿ ಒಂದು ಹೊಸ ಯೋಜನೆಯನ್ನು ಹಾಕಿದ್ದೇವೆ, ಅದು ಮಾಡಬೇಕಾಗಿದೆ. ಹಾಗೆಯೇ ಮುಂದೆ ಮಂಗಳೂರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ, ಈಗಾಗಲೇ ಮಂಗಳೂರಲ್ಲಿ ಸ್ವಲ್ಪ ಹಿಂದಿನ ಡೈರಿ, ಆದರೆ ಕಾಲಕಾಲಕ್ಕೆ ಅದನ್ನ ತಾಂತ್ರಿಕತೆಯನ್ನು ಬೆಳೆಸಿದ್ದೇವೆ ನಾವು. ಅಲ್ಲೂ ಕೂಡ ಒಂದು ಹೊಸ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವ ಹೊಸ ಡೈರಿಯನ್ನೇ ಮಾಡುವ ಮೂಲಕ, ಉಡುಪಿಯಲ್ಲಿ ನಮ್ದು ಅತ್ಯಾಧುನಿಕವಾದ ಡೈರಿ ಇದೆ, ಒಂದು 100 ಕೋಟಿ ಪ್ರಾಜೆಕ್ಟ್ನ ಡೈರಿ ಯಶಸ್ವಿಯಾಗಿ ಕಾರ್ಯಾಚರಿಸಿ ಆ ದೃಷ್ಟಿಯಲ್ಲಿ ನಾವು ಒಂದು ಕೆಲಸ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮ ವೈದ್ಯಕೀಯ ಪ್ರತಿ ತಾಲೂಕಿನಲ್ಲಿ ನಮಗೆ ಈಗ ವೈದ್ಯಕೀಯ ಡಾಕ್ಟರ್ಗಳಿದ್ದಾರೆ, ವೈದ್ಯಕೀಯ ವ್ಯವಸ್ಥೆ, ಅವರಿಗೊಂದು ವೈದ್ಯಕೀಯ ಕಾರ್ಯ ಮಾಡೋದಕ್ಕೆ ಒಂದು ಕೇಂದ್ರ. ಅದರೊಟ್ಟಿಗೆ ನಮ್ಮ ರೈತರ ಸ್ಥಳೀಯ ಸಹಕಾರಿ ಸಂಸ್ಥೆಯ ಕಾರ್ಯದರ್ಶಿಗಳಿಗೆ ಒಂದು ಕಟ್ಟಡವನ್ನಂದರೆ ಅವರ ಮೀಟಿಂಗ್ಗಳಿಗೆ ಒಂದು ಹಾಲನ್ನು ಮಾಡಿ ಅಲ್ಲೂ ಕೂಡ ಪ್ರತಿ ತಾಲೂಕುಗಳಲ್ಲೂ ಕೂಡ ನಮ್ಮ ಒಂದು ಕೇಂದ್ರವನ್ನು, ಅದರಲ್ಲಿ ವೈದ್ಯಕೀಯವಾಗಿ ಕೂಡ ಕೆಲಸ ಮಾಡ್ತೇವೆ, ನಮ್ಮ ಚಟುವಟಿಕೆಗಳ ಬಗ್ಗೆ ಕೂಡ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಯುವಕರು ಈ ಇದರಲ್ಲಿ ತೊಡಗಿಸಿಕೊಳ್ಬೋದು ಅನ್ನುವಂಥ ನಂಬಿಕೆ ಉಂಟಾ ಸರ್? ಅಲ್ಲ, ಒಬ್ಬ ನಾನು ತುಂಬ ಈ ಜಿಲ್ಲೆಯಲ್ಲಿ ಕಾಲೇಜ್ ದಿನಗಳ ನಂತರ ಈ ಒಂದು ಹೈನುಗಾರಿಕೆ ಕೃಷಿಯಲ್ಲೇ ಇದ್ದೇನೆ, ಅಥವಾ ನಮ್ಮ ಜಿಲ್ಲೆಯ ಹೈನುಗಾರಿಕೆ, ನಮ್ಮ ಜಿಲ್ಲೆಯ ಕೃಷಿ ಉಳಿಬೇಕಿದ್ರೆ, ಅದರೊಟ್ಟಿಗೆ ನಮ್ಮ ಕುಟುಂಬಗಳು ಕೂಡ ಉಳಿಬೇಕಿದ್ರೆ ಪ್ರತಿ ಊರಿನಲ್ಲೂ ಕೂಡ ಪ್ರತಿ ಮನೆಯಲ್ಲಿ ಒಂದಿಬ್ಬರು ಆದರೂ ಈ ಕೃಷಿಯನ್ನು ಹೈನುಗಾರಿಕೆಯನ್ನು ಮಾಡಬೇಕು. ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ, ಬಹುಶಃ ಒಂದು ಪ್ರತಿಕೂಲ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಈಗ ಸ್ವಲ್ಪ ಯುವಜನತೆ ಎಲ್ಲಿ ಮನೆಗೋದ್ರೂ ಕೂಡ ಯುವಕರು ಸ್ವಲ್ಪ ಈ ಚಟುವಟಿಕೆ ಹಿಂದೇಟು ಆಗ್ತಾ ಇದೆ. ಇದಾಗಬಾರ್ದು, ಇಲ್ಲೂ ಒಂದು ಬದಲಾವಣೆ ಆಗಬೇಕು. ಇಲ್ಲೂ ಕೂಡ ಯುವಕ ಯುವತಿ ಈ ಒಂದು ಹೈನುಗಾರಿಕೆ ಬರಬೇಕು, ಹೈನುಗಾರಿಕೆಯಿಂದ ಉದ್ಯೋಗ ಸೃಷ್ಟಿಯಾಗಬೇಕು. ಇವತ್ತು ಅನಿವಾರ್ಯ, ಉನ್ನತ ಶಿಕ್ಷಣ ಪಡೆದವರು ಕೂಡ ಕೃಷಿಯಂಥ ಕ್ಷೇತ್ರದಲ್ಲಿ, ಹೈನುಗಾರಿಕೆ ಕ್ಷೇತ್ರದಲ್ಲಿ ಒಂದು ತಾಂತ್ರಿಕವಾಗಿ ಯೋಚನೆ ಮಾಡಿಕೊಂಡು ಮುಂದುವರಿದರೆ ಮಾತ್ರ ಭವಿಷ್ಯ ಇರೋದು, ಇಲ್ಲದ್ರೆ ಭವಿಷ್ಯ ಇರೋದಿಲ್ಲ. ಮತ್ತು ಈ ಒಂದು ವ್ಯವಸ್ಥೆಯನ್ನು ಉಳಿಸದಿದ್ದರೆ ಅದು ಯಾಕಂತೇಳಿದ್ರೆ ತಮ್ಗೆ ಗೊತ್ತಿದೆ ಇಡೀ ನಿಮಗೆ ಹಾಲಿನ ಕ್ಷೇತ್ರ ಅಂತೇಳಿದರೆ ಅದು ಅನಿವಾರ್ಯ. ಆ ಒಂದು ಹಾಲನ್ನು ಉತ್ಪಾದನೆ ಮಾಡಬೇಕು, ಅಲ್ಲಿ ಉದ್ಯೋಗವೂ ಆಗಬೇಕು, ಅಲ್ಲಿ ಉತ್ತಮವಾದಂಥ ಪಶುಸಂಗೋಪನೆ ವ್ಯವಸ್ಥೆಗಳು ಕೂಡ, ಪಶುಗಳ ಆರೋಗ್ಯ ಇರಬಹುದು, ಪಶು ಸಾಗುವಂಥ ಒಂದು ಗುಣಮಟ್ಟಗಳಿದೆ, ಅದು ಕೂಡ ಈ ಜಿಲ್ಲೆಯಲ್ಲಿ ಇನ್ನಷ್ಟು ಒಳ್ಳೆಯದಾಗಬೇಕು, ಇದು ಅನಿವಾರ್ಯ. ಈ ನಿಟ್ಟಿನಲ್ಲಿ ನಾವು ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಗಮನಕ್ಕೆ ತರ್ತೇನೆ, ಇವತ್ತು ವಿಶೇಷವಾಗಿ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಇರ್ಬೋದು, ಆಳ್ವಾಸ್ನ ವಿದ್ಯಾಸಂಸ್ಥೆಗಳಿರ್ಬೋದು, ಎಕ್ಸಲೆಂಟ್ ವಿದ್ಯಾಸ ಮೂಡಬಿದ್ರೆಯಲ್ಲಿ ಇರ್ಬೋದು, ಇಲ್ಲೆಲ್ಲ ನಾವು ಈಗ ಹೊಸದಾಗಿ ಆ ಕಾಲೇಜಿನ ಕೇಂದ್ರ ಭಾಗದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ನಮ್ಮ ಪಾರ್ಲರ್ಗಳನ್ನು, ಫ್ರಾಂಚೈಸಿಗಳನ್ನು ಮಾಡಿದೆ. ಯಾಕಂತೇಳಿದ್ರೆ ಶಾಲಾ ಮಕ್ಕಳು ಕೂಡ ಉತ್ತಮವಾದಂಥ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಆ ಪ್ರಾಯದಲ್ಲಿ, ಸೂಕ್ಷ್ಮ ಪ್ರಾಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು

ಶಾಂತಿಯ ಪಡೆಯಮ್ಮ ಗೋಕರ್ಣದಿಂದ ಹಾರುತ ಬಂದ ನಮ್ಮ ಮುರುಡೇಶ್ವರ ನಮ್ಮ ಕಂದುಕ ಗಿರಿಯಲ್ಲಿ ನೆಲೆಸಿಹ ನಮ್ಮ ಅಮ್ಮ ಕಂದುಕ ಗಿರಿಯಲ್ಲಿ ನೆಲೆಸಿಹ ನಮ್ಮ